ಅಭಿಷೇಕ. ಪಟ್ಟಾಭಿಷೇಕ ಸಿಕ್ಕಿದ ದಕ್ಕಿದ ಬೆಕ್ಕಸ ಬೆರಗಿನ ಪಟ್ಟಾಭಿಷೇಕ. ಹೋ ಪಟ್ಟಾಭಿಷೇಕ, ಹೋ ಹೋ ಪಟ್ಟಾಭಿಷೇಕ, ಪಟ್ಟಾಭಿಷೇಕ ಪಟ್ಟಾಭಿಷೇಕ, ಸಿಕ್ಕಿದ ದಕ್ಕಿದ ಸೊಗಸಿನ ಪಟ್ಟಾಭಿಷೇಕ, ಪಟ್ಟಾಭಿಷೇಕ ಪಟ್ಟಾಭಿಷೇಕ. ಕಡಿ ಬೊಟ್ಟು ಎತ್ತಿಟ್ಟು ಲೆಕ್ಕದ ಕಟ್ಟು ಮುಚ್ಚಿಟ್ಟು ತೊಲಗಿಸು ಅಂಗಡಿ ಇಕ್ಕಟ್ಟು ಬಲೆ ಬಲೆ ಅರಮನೆ ಬಿಕ್ಕಟ್ಟು ಗದ್ದುಗ ಏರಿ ಹದ್ದನು ಮೀರಿ ಗೆದ್ದವ ಗದ್ದಲ ಮಾಡುವ ಪಟ್ಟಾಭಿಷೇಕ. ಅರಮನೆ ಸೊಂಪು ನನಗೆ ನನಗೆ, ಪಾಕಂ ಪಪ್ಪು ನಿನಗೆ ನಿನಗೆ, ಕಾಡಿನ ಸೊಪ್ಪು ನಮ್ಮ ಭಾವನಿಗೆ. ಪಾಪ ಅಯ್ಯೋ ಪಾಪ, ಪಾಪ ತುಂಬ ಪಾಪ, ಪಾಪ ಪುಟ್ಟ ಪಾಪ, ಪಾಪ ಪುಟ್ಟ ಪಾಪ ಮುದ್ದು ಪಾಪ. ಪಟ್ಟಾಭಿಷೇಕ, ಹೇ ಪಟ್ಟಾಭಿಷೇಕ ಪಟ್ಟಾಭಿಷೇಕ ಪಟ್ಟಾಭಿಷೇಕ. ಕಾಪಿನ ಭಟರೆ ಬನ್ನಿ ಬನ್ನಿ, ಕಾಲಿನ ಹೆಜ್ಜೆ ಹಾಕಿ ಹಾಕಿ, ಕಾಲಿನ ಹೆಜ್ಜೆ ಹಾಕಿ ಕಾಲಿನ ಹೆಜ್ಜೆ ಹಾಕಿ, ಎಡ ಬಲ ಎಡ ಬಲ ಎಡ ಬಲ ಬಲ ಎಡ ಬಲ ಎಡ ಬಲ ಎಡ ಎಡ ಬಲ ಎಡ ಬಲ ಎಡ ಬಲ ಧಡ ಭಡ ದಡ್ಡ ಬಂತೋ ದಡ್ಡ ಬಂತೋ ದಡ ಬಡ ದಡ ಬಡ ದಡ ಬಡ ದಡ ಬಡ ದಡ ಬಡ ಬಂತೋ ಪಟ್ಟಾಭಿಷೇಕ. ಸುದ್ದಿ ಶಂಕರ ಸುದ್ದಿ ಸುದ್ದಿ ಸುದ್ದಿ ಶಂಕರ ಸುದ್ದಿ ಸುದ್ದಿ, ಕಷ್ಟವಿಲ್ಲದೆ ಬಾರೆ ದಿಷ್ಟಿ ತೆಗೆದು ಹೋಗೆ. ಸುದ್ದಿ ಸುದ್ದಿ ಶಂಕರ ಸುದ್ದಿ ಸುದ್ದಿ, ಅಪ್ಪ ನೀನೆ ಮಗಳ ಕೊಟ್ಟ ಜಾಣ, ದೆಪ್ಪ ಮಾವ ರಾಜ್ಯ ಬಿಟ್ಟ ಕೋಣ, ದುಡ್ಡು ಕಾಸು ಸುರಿಯಲಿಲ್ಲ ಜನ ಜನ, ಕುಕ್ಕಟ್ಟೆ ರಾಜ್ಯ ಬಂತು ತಣ ತಣ ತಣ ತಣ ತಣ ತಣ. ಪಟ್ಟಾಭಿಷೇಕ ಪಟ್ಟಾಭಿಷೇಕ ಪಟ್ಟಾಭಿಷೇಕ.